ವಿಷಯ ತಜ್ಞರಾದ ಡಾಕ್ಟರ್ ಮೌನೇಶ್ವರಿ ಆರ್ ಕಮ್ಮಾರ್ ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಂದ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೇಡಮ್ ಅವರೇ, ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ಹಾಗೂ ನಮ್ಮ ರೈತ ಬಾಂಧವರಿಗೆ ಮುಖ್ಯವಾಗಿ ಈ ಸಿರಿಧಾನ್ಯಗಳು ಅಂದ್ರೇನು, ಇದರಲ್ಲಿ ಯಾವ್ಯಾವ ಬರ್ತವೆ, ಜೊತೆಗೆ ಇವುಗಳನ್ನು ಉಪಯೋಗಿಸಿಕೊಂಡು ನಮ್ಮ ರೈತ ಬಾಂಧವರು ಅಥವಾ ಗ್ರಾಮೀಣ ಭಾಗದಲ್ಲಿರುವಂತಹ ಒಂದು ರೈತಾಪಿ ಜನರು ಏನ್ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬಂತ ಒಂದು ಮಾಹಿತಿಯನ್ನು ದಯವಿಟ್ಟು ತಿಳಿಸಿಕೊಡ್ರಿ. ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಸಿರಿಧಾನ್ಯಗಳು ಬೆಳೆಗಳ ಬಗ್ಗೆ, ಇವು ಬೆಳೆಗಳ ಆಹಾರ ಮಹತ್ವವನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿದ್ದೀವಿ. ಸೊ ಎಲ್ಲಾ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ. ಈ ಸಿರಿಧಾನ್ಯಗಳು ಅಥವಾ ತೃಣಧಾನ್ಯಗಳು ಹುಲ್ಲಿನ ಜಾತಿಯ ಧಾನ್ಯಗಳಂತ ನಾವು ಹೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ನಾವು ಈ ಸಿರಿಧಾನ್ಯಗಳಲ್ಲಿ ಅಥವಾ ತೃಣಧಾನ್ಯಗಳಲ್ಲಿ ಅಂದ್ರೆ ಹುಲ್ಲಿನ ಜಾತಿಯ ಧಾನ್ಯಗಳಲ್ಲಿ ರಾಗಿ, ನವಣೆ, ಸಾವೆ, ಹಾರ್ಕ, ಊದಲು, ಬರಗು ಮತ್ತೆ ಸಜ್ಜೆನೂ ಸಹ ಇದರಲ್ಲಿ ಸೇರಿಸಿದ್ದೀವಿ. ಸೊ ಈ ಬೆಳೆಗಳನ್ನ ನಾವು ಸಿರಿಧಾನ್ಯಗಳು ಅಂತ ಕರಿತೇವೆ, ಅಥವಾ ಕಿರುಧಾನ್ಯಗಳು ಅಂತಾನೆ ಕರಿಬಹುದು. ಗಾತ್ರ ಮತ್ತು ಆಕಾರದ ಮೇಲೆ ಅವಕ್ಕೆ ಕಿರುಧಾನ್ಯಗಳು ಅಂತಾನೂ ಕರೀತಾರೆ. ಆದ್ರೆ ಸಿರಿಧಾನ್ಯಗಳು ಅನ್ನೋ ಪದನೇ ಹೆಚ್ಚು ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಕಿರುಧಾನ್ಯಗಳು ಅಂತಾನೂ ಕರೀತಾರೆ, ಆದ್ರೆ ಸಿರಿಧಾನ್ಯಗಳು ಅನ್ನೋ ಪದನೇ ಹೆಚ್ಚು ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಈ ಸಿರಿಧಾನ್ಯಗಳು ಆಕಾರದಲ್ಲಿ ಗಾತ್ರದಲ್ಲಿ ತುಂಬಾ ಚಿಕ್ಕವಾಗಿದ್ರೂ ಸಹ ಅವುಗಳು ನಮ್ಗೆ ಕೊಡುವಂತ ಆಹಾರ ಪ್ರಮಾಣ ಬಹಳ ಉತ್ಕೃಷ್ಟವಾದದ್ದು ಅಂತ ಹೇಳ್ಬಹುದು. ಅದಕ್ಕೆ ಅವುಗಳಿಗೆ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಈ ಅಕ್ಕಿ, ಗೋಧಿ, ಜೋಳ, ಮೆಕ್ಕೆಜೋಳ, ಗೋವಿನ ಜೋಳ ಅಂತ ಏನು ಹೇಳ್ತೀವಿ, ಅವುಗಳಿಗೆ ಹೋಲಿಕೆ ಮಾಡಿದಾಗ ನಮಗೆ ಕಂಡು ಬಂದಂಥ ಮಾಹಿತಿ ಏನಂದರೆ, ರಾಗಿ ಇಡೀ ಏಕದಳ ಧಾನ್ಯಗಳ ಒಂದು ಕುಟುಂಬದಲ್ಲಿನೇ ಹೆಚ್ಚಿನ ಪ್ರಮಾಣದ ಸುಣ್ಣದಂಶ. ಅಂದರೆ ನೀವು ಒಂದು 100 ಗ್ರಾಂ ರಾಗಿ ತಿಂದರೆ ನಿಮಗೆ 344 ಮಿಲಿಗ್ರಾಂ ಸುಣ್ಣದಂಶ ಸಿಗುತ್ತೆ. ಅದೇ ರೀತಿ ಸಾವಿ, ಸಾವಿ ಅಂದರೆ ನಾವು ಲಿಟ್ಲ್ ಮಿಲೆಟ್ ಅಂತ ಹೇಳ್ತೀವಿ, ಇದು ಸಹ ಎಲ್ಲ ಏಕದಳ ಧಾನ್ಯಗಳಿಗೆ ಹೋಲಿಸಿದಾಗ ಅತಿ ಹೆಚ್ಚಿನ ಪ್ರಮಾಣದ ಕಬ್ಬಿಣಾಂಶ ಸಿಗುತ್ತೆ ನಮಗೆ ಸಾವಿನ ತಿಂದರೆ. ಅದ್ರ ಜೊತೆಗೆ ನವಣೆ ಅಂತೇನು ಹೇಳ್ತೀವಿ, ಇತ್ತಿತ್ತಲಾಗಿ ನವಣೆ ಬಗ್ಗೆ ಸ್ವಲ್ಪ ಜನರಲ್ಲಿ ಜಾಗೃತಿ ಉಂಟಾಗಿದೆ. ಅದರಲ್ಲಿ ಪ್ರೋಟೀನ್ ಅಂದರೆ ಸಸಾರಜನಕ, ಹೆಚ್ಚು ಕಮ್ಮಿ ಬೇಳೆಕಾಳುಗಳ ಥರನೇ ಇದರಲ್ಲಿಯೂ ಸಹ 12% ಪ್ರೋಟೀನ್ ಇರುತ್ತೆ. 12 ಗ್ರಾಮ್, ನೀವು 100 ಗ್ರಾಮ್ ನವಣೆ ತಿಂದರೆ 12 ಗ್ರಾಮ್ನಷ್ಟು ಪ್ರೋಟೀನು, 8 ಗ್ರಾಮ್ನಷ್ಟು ನಾರಿನಂಶ ಮತ್ತು 3 ಗ್ರಾಮ್ನಷ್ಟು ನಮಗೆ ಬೇಕಾದಂಥ ಖನಿಜ ಲವಣಗಳು ಸಿಗ್ತವೆ. ಇನ್ನು ಶರ್ಕರು ಪಿಷ್ಟ ಅಂದರೆ ಸಕ್ಕರೆ ಅಂಶ, ಕಾಳುಗಳಲ್ಲಿ ಸಿಗುವಂಥ ಸಕ್ಕರೆ ಅಂಶಕ್ಕೆ ಹೋಲಿಸಿದಾಗ ಒಂದು 100 ಗ್ರಾಮ್ ಅಕ್ಕಿ ತಿಂದಾಗ ನಮಗೆ 78 ಗ್ರಾಮ್ನಷ್ಟು ನಮಗೆ ಶರ್ಕರ ಪಿಷ್ಟಗಳು ಸಿಗ್ತವೆ. ಆದರೆ ಈ ನವಣೆ, ಸಾವಿ, ರಾಗಿಯಲ್ಲಿ 60-67 ನಮಗೆ ಶರ್ಕರ ಪಿಷ್ಟಗಳು ಸಿಗ್ತವೆ. ಇದರ ಅರ್ಥ ಏನಪ್ಪಾ ಅಂತಂದರೆ, ನಾವು ನವಣೆ, ರಾಗಿ, ಬರಗು, ಹಾರಕ ಇವುಗಳನ್ನು ಊಟ ಮಾಡಿದಾಗ ನಮಗೆ ಸಿಗುವಂಥ ಸಕ್ಕರೆ ಪ್ರಮಾಣ ಕಡಿಮೆ. ಅಂದರೆ ಇದು ಮಧುಮೇಹಗಳಿಗೆ ಅಂದರೆ ಈಗ ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ ಅವರಿಗೆ ಒಂದು ಉತ್ಕೃಷ್ಟವಾದಂಥ ಆಹಾರವಂತ ಹೇಳ್ಬೋದು. ಇದಲ್ಲದೆ ನಾವು ಇನ್ನೊಂದು ಅಂಶ ಇಲ್ಲಿ ಗಮನಿಸಬೇಕು, ಬರೆತರೆ ಬೇಗನೆ ಪಚನ ಆಗೋದಿಲ್ಲ, ನಿಧಾನವಾಗಿ ಪಚನ ಆಗೋದ್ರಿಂದ ನಮಗೆ ಹಸಿವಾಗೋದಿಲ್ಲ, ಆದ್ದರಿಂದ ನಾವು ಊಟ ಮಾಡುವಂಥ ಆಹಾರದ ಪ್ರಮಾಣ ಕಡಿಮೆಯಾಗುತ್ತೆ. ಆದ್ದರಿಂದ ನಾವು ಇವುಗಳನ್ನು ಸಿರಿಧಾನ್ಯಗಳು ಅಂತ ಕರಿಬಹುದು. ಈ ಸಿರಿಧಾನ್ಯಗಳ ಇನ್ನೊಂದು ವಿಶೇಷ ಒಂದು ಗುಣಲಕ್ಷಣ ಏನಂತಂದರೆ, ಇವು ಎಂಥ ಮಣ್ಣಲ್ಲೂ ಸಹ ಬೆಳಿಬೋದು. ಅಂದರೆ ಕಡಿಮೆ ಫಲವತ್ತತೆ ಇರ್ಬೋದು, ನೀರು ಕಡಿಮೆ ಇರ್ಬೋದು, ಅಥವಾ ಬರಗಾಲ ಇರ್ಬೋದು, ಬರಗಾಲ ಸಹಿಷ್ಣುತಾ ಬೆಳೆಗಳು ಅಂತ ಹೇಳ್ತೀವಿ ನಾವು. ಅಂದರೆ ಫಲವತ್ತತೆಯನ್ನು ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾವು ಹೆಚ್ಚು ಹೆಚ್ಚು ಬೆಳೆಗಳನ್ನು ನಾವು ಬೆಳೆದಾಗ, ಅಂದರೆ ಎಲ್ಲ ಬೆಳೆಗಳನ್ನು ಸಮಗ್ರವಾಗಿ ಬೆಳೆದಾಗ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಒಂದೇ ಒಂದು ಬೆಳೆಯನ್ನು ನಾವು ಅನೇಕ ವರ್ಷಗಳಿಂದ ಅದನ್ನೇ ಬೆಳೀತಾ ಬಂದರೆ ಮಣ್ಣಿನ ಫಲವತ್ತತೆ ನಮಗೆ ಕಡಿಮೆ ಆಗುವ ಒಂದು ಸಂದರ್ಭ ಜಾಸ್ತಿ. ಯಾಕಂದರೆ ನಾವು ಬರೀ NPK ಅಂದರೆ ಸಾರಜನಕ ರಂಜಕ ಪೊಟ್ಯಾಷನ್ನ ಹಾಕ್ತೀವಿ ಹೊರತು ಈ ಸೂಕ್ಷ್ಮ ಪೋಷಕಾಂಶಗಳಿಗೆ ಹೆಚ್ಚು ಒತ್ತು ಕೊಡಲ್ಲ. ಆದ್ದರಿಂದ ಮಣ್ಣಿನಲ್ಲಿರುವಂಥ ಎಲ್ಲ ಸೂಕ್ಷ್ಮ ಪೋಷಕಾಂಶಗಳು ಈ ಬೆಳೆಗಳ ಹೀರಲ್ಪಟ್ಟು ನಮ್ಮ ಮಣ್ಣು ಕಡಿಮೆ ಫಲವತ್ತತೆಯಾಗಿ ಪರಿಣಾಮ ಏನು ಬೆಳೀಲಾರ್ದಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ನಮ್ಮ ಕೃಷಿ ಒಂದು ವೈವಿಧ್ಯತೆಯಿಂದ ಕೂಡಿರಬೇಕು. ಎಲ್ಲ ತರನಾದಂಥ ಬೆಳೆಗಳನ್ನು ಸಹ ನಾವು ಸ್ವಲ್ಪ ಇಲ್ಲದ ಸ್ವಲ್ಪ ಜಾಗದಲ್ಲಿ ನಾವು ಬೆಳಿಬೇಕು. ಅಂಥ ಒಂದು ಕೃಷಿಗೆ, ಸಮಗ್ರ ಕೃಷಿಗೆ ಈ ಸಿರಿಧಾನ್ಯಗಳ ಕೊಡುಗೆ ಅತಿ ಅವಶ್ಯ ಅಂತ ಹೇಳ್ಬೋದು. ಸಿರಿಧಾನ್ಯಗಳು ಬರೀ ನಮ್ಮ ಆರೋಗ್ಯಕ್ಕಷ್ಟೇ ಅಲ್ಲ, ಮಣ್ಣಿಗೂ ಸಹ ಒಂದು ಒಳ್ಳೆಯ ಬೆಳೆಗಳು ಅಂತ ನಾವು ಹೇಳ್ಬೋದು. ಆದ್ರಿಂದ ನಾವು ಸಿರಿಧಾನ್ಯಗಳಿಗೆ ಹೆಚ್ಚು ಒತ್ತು ಕೊಡುವಂತ ಕಾಲ ಇದು ಅಂತ ಹೇಳ್ಬೋದು. ಮೊದಲು ನಮ್ಮ ಹಿರಿಯರು ಹೇಳ್ತಿದ್ರು, ಅಕ್ಕಿ ತಿಂದವ ಹಕ್ಕಿ, ರಾಗಿ ತಿಂದವ ನಿರೋಗಿ, ಜೋಳ ತಿಂದವ ತೋಳ ಅಂತೆ ಅಂತ. ಸೊ ಇದೊಂದು ನಾಣ್ಣುಡಿಯಲ್ಲಿ ನಾವು ಈ ಸಿರಿಧಾನ್ಯಗಳ ಒಂದು ಪ್ರಾಮುಖ್ಯತೆಯನ್ನ ಕಂಡುಕೊಳ್ಬಹುದು. ಯಾಕಂದ್ರೆ ಈಗ ನಾವು ಅಕ್ಕಿ ತಿನ್ನುವಂತ ಪದ್ಧತಿ ಏನಿದೆ, ಒಂದು 3 ಸಲ ಪಾಲಿಶ್ ಮಾಡಿ ಮನೆಗೆ ತಂದು, 2 ಸಲ ತೊಳೆದು, ಅದಾದ್ಮೇಲೆ ಸ್ವಲ್ಪ ಗಂಜಿ ಬಸದು, ಎಲ್ಲ ಪೋಷಕಾಂಶಗಳು ಆ ಪದ್ಧತಿಗಳಲ್ಲಿ ಹೋಗ್ಬಿಡ್ತಾವ, ಪ್ರೊಸೆಸಿಂಗ್ ಅಲ್ಲಿ ಹೋಗ್ಬಿಡ್ತಾವ. ನಮ್ಗೆ ಉಳಿಯೋದೇನು, ಬರೀ ಗ್ಲೂಕೋಸ್ ಅಂಶ ಜಾಸ್ತಿ ಇರುವಂತಹ ಅಕ್ಕಿ. ಸೊ ಇದನ್ನ ನಾವು ತಿಂದ್ರೆ ಡೆಫಿನೆಟ್ಲಿ ನಮ್ಮ ಹಿರಿಯರು ಹೇಳ್ದಂಗೆ ಅಕ್ಕಿ ತರಾನೇ ಆಗ್ತೀವಿ, ನಮ್ಮಲ್ಲಿ ಏನು ಸತ್ವ ಇರೋದಿಲ್ಲ. ಆದ್ರಿಂದ ಅಕ್ಕಿ ಜೊತೆಗೆ ಜೋಳ, ರಾಗಿ ಇವೆಲ್ಲ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಮಿಶ್ರ ಮಾಡಬೇಕು. ಈಗ ನಾವು ನೋಡ್ತೀವಿ ಏನಂದ್ರೆ, ಬಹಳಷ್ಟು ಮನೆಗಳಲ್ಲಿ ಒಬ್ಬರಿಲ್ದ ಒಬ್ರು ಹೃದಯ ಸಂಬಂಧಿ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಸೊ ಯಾಕಿದು ಅಂತಂದ್ರೆ, ಅಳವಡಿಸಿಕೊಂಡು ಮಾಡುವಂತ ಒಂದು ಕೆಲಸಗಳಿರ್ಬೋದು ಅಥವಾ ಕೂತ್ಕೊಂಡೇ ಮಾಡುವಂತ ಕೆಲಸಗಳಿರ್ಬೋದು, ಹೀಗಾಗಿ ನಮ್ಮ ಊಟ ಮಾಡಿದಂತ ಶಕ್ತಿಯನ್ನ ಖರ್ಚು ಮಾಡುವಂತ ಕೆಲಸಗಳು ಕಮ್ಮಿ ಆಗ್ತಾ ಇದಾವೆ. ಸೊ ನಾವು ಏನಾಗ್ತೀವಿ, ಬೊಜ್ಜು ಅಥವಾ ಸಕ್ಕರೆ ಕಾಯಿಲೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಸೊ ಅಂಥ ರೋಗಗಳಿಗೆ, ಇವು ಜೀವನ ಶೈಲಿ ರೋಗಗಳು ಅಂತ ಹೇಳ್ತವೆ. ಮೊದಲು ಏನು ಮಾಡ್ತಿದ್ರು, ಒಂದು ಮಾರಿ ರೋಗ ಅಂತಿತ್ತು. ಸೊ ಒಂದು ಬಂದರೆ ಎಪಿಡೆಮಿಕ್ ರೋಗಗಳು ಅಂತ ಹೇಳ್ತಾರೆ ಅದಕ್ಕೆ, ಒಬ್ಬರಿಗೆ ಬಂದರೆ ಇಡೀ ಆ ಸಮುದಾಯದಲ್ಲಿನೇ ಬಹಳಷ್ಟು ಜನರಿಗೆ ಅದು ರೋಗ ಬರ್ತಾ ಇತ್ತು. ಅದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆ. ಬಟ್ ಈ ಸಕ್ಕರೆ ಕಾಯಿಲೆ, ಕ್ಯಾನ್ಸರು, ಬೊಜ್ಜು, ಹೃದಯ ಸಂಬಂಧಿ ಕಾಯಿಲೆಗಳೇನಿದಾವೆ, ಇವು ಜೀವನ ಶೈಲಿ ರೋಗಗಳು ಅಂತ ಹೇಳ್ತಾರೆ. ಇವುಗಳು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ, ಬದಲಾಗಿ ನಮ್ಗೆ ನಾವೇ ತಂದುಕೊಂಡಂಥ ಒಂದು ತೊಂದರೆಗಳು ಅಂತ ಹೇಳ್ಬೋದು. ಈ ತೊಂದರೆಗಳಿಗೆ ನಮ್ಮ ಸಿರಿಧಾನ್ಯಗಳು ಉತ್ತರವನ್ನು ಕೊಡಬಹುದು, ಒಂದು ಔಷಧಿಯಾಗಿ ಆಗಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಯಾವುದೇ ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋದರೆ ಅವರು ಸಕ್ಕರೆ ಕಾಯಿಲೆ ಇರೋರಿಗೆ ನಿಮ್ಮ ನವಣೆಯನ್ನು ಬರೆದುಕೊಡ್ತಾರೆ, ನವಣೆ ಆಹಾರವನ್ನು ಊಟ ಮಾಡ್ರಿ ಅಂತ. ಸೊ ಈ ನವಣೆ ಅಷ್ಟು ಅಂದರೆ ನಮ್ಮ ಮೆಡಿಸಿನ್ ಜೊತೆಗೆ, ಔಷಧಿ ಜೊತೆಗೆ ಆಹಾರನೂ ಸಹ ನಮ್ಮ ಪದ್ಧತಿಯಲ್ಲಿ ಹಾಸುಹೊಕ್ಕಾಗಿದೆ. ಸೊ ನಾವು ಅಕ್ಕಿ, ಗೋಧಿ, ನವಣೆ ಜೊತೆಗೆ ಇನ್ನು ಯಾವುದಾದ್ರೂ ಸಿರಿಧಾನ್ಯಗಳಿದ್ರೂ ಸರಿ, ಆದರೆ ಕನಿಷ್ಠ ನಾವು 3 ತರಹದ ಒಂದು ಏಕದಳ ಧಾನ್ಯಗಳನ್ನು ಪ್ರತಿ ದಿವಸ ಊಟ ಮಾಡಬೇಕು ಅಂತ ಇದೆ. ಅಂದರೆ ಬರೀ ಅನ್ನ ಬೇಳೆ ಊಟ ಮಾಡೋದು ತಪ್ಪು, ಅಥವಾ ಬರೀ ರೊಟ್ಟಿ ತಿನ್ನೋದು, ಮಿಕ್ ಸೂಚ್ಯಂಕ ಹೊಂದಿದ ಈ ಸಿರಿಧಾನ್ಯಗಳು ನಮ್ಮ ದೇಹದಲ್ಲಿ ನಾವು ಊಟ ಮಾಡಿದಂಥ ಆಹಾರವನ್ನು ನಿಧಾನವಾಗಿ ಕರಗಿಸಿ ಸಕ್ಕರೆಯ ಒಂದು ಹಂತವನ್ನು ಹತೋಟಿ ಮಾಡ್ತವೆ, ಮ್ಯಾನೇಜ್ ಮಾಡ್ತವೆ ಅಂತ ಹೇಳ್ತಾರೆ ವೈದ್ಯರು. ಆದ್ರಿಂದ ಸಿರಿಧಾನ್ಯಗಳು ನಮ್ಮ ಆಹಾರದಲ್ಲಿ ಒಂದು ಹಾಸುಹೊಕ್ಕಾಗಿ ಬರಬೇಕು ಅಂತ ನಾವು ಹೇಳ್ತೀವಿ. ಇದಲ್ಲದೆ ಇನ್ನೊಂದು ಮುಖ್ಯವಾದಂಥ ಅಂಶ ಏನಂತಂದ್ರೆ, ನಾ ಈಗಾಗಲೇ ಹೇಳಿದಂಗೆ ಈ ಸಿರಿಧಾನ್ಯಗಳಿಗೆ ಕಡಿಮೆ ಪ್ರಮಾಣದ ಅಥವಾ ರಾಸಾಯನಿಕಗಳನ್ನು ಬಳಸದೇ ಇರೋದು. ಯಾಕಂದ್ರೆ ನಾವು ಈಗ ನೋಡ್ತೀವಿ ಎಲ್ಲ ಬೆಳೆಗಳಿಗೂ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳನ್ನು ಈ ಸಸ್ಯ ಸಂರಕ್ಷಣೆಯಲ್ಲಿ ಬಳಸ್ತಾರೆ, ಆದರೆ ಸಿರಿಧಾನ್ಯಗಳಿಗೆ ಒಂದು ಈ ರಾಸಾಯನಿಕಗಳನ್ನ ಬಳಸೋದು ಕಡಿಮೆ. ಆದ್ದರಿಂದ ನಾವು ಊಟ ಮಾಡುವಂಥ ಆಹಾರ ಸಾತ್ವಿಕವಾಗಿ ಯಾವುದೇ ರಾಸಾಯನಿಕಗಳ ಮಿಶ್ರಣವಿಲ್ಲದೆ ಇರುವುದು ಅಂತಂದರೆ ಈ ಸಿರಿಧಾನ್ಯಗಳನ್ನು ಬಳಸಿದಂಥ ಆಹಾರ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ನೋಡಿದರೆ ನಾವು ಸಿರಿಧಾನ್ಯಗಳನ್ನ ಅಲಕ್ಷ್ಯ ಮಾಡಿದ್ದೇ ಒಂದು ದೊಡ್ಡ ತಪ್ಪು ಅಂತ ನಮಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಸಿರಿಧಾನ್ಯಗಳಿಗೆ ಒಂದಿಷ್ಟು ಲಕ್ಷ್ಯ ಕೊಡಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸಾಂಪ್ರದಾಯಿಕವಾಗಿ ಅಂದರೆ ನಮ್ಮ ಅಜ್ಜಿ ಅಜ್ಜಿಯಂದಿರು ಏನು ಮಾಡ್ತಾಯಿದ್ರು, ಆ ಅಡುಗೆಗಳನ್ನು ನಾವು ಸ್ವಲ್ಪ ನೋಡಿದ್ರೆ ಮುದ್ದೆ ಮಾಡ್ತಿದ್ರೆ, ಮೊದಲು ಮುದ್ದೆ ರಾಗಿ ಮುದ್ದೆ. ಸೊ ನಾ ಈಗಾಗಲೇ ಹೇಳ್ದಂಗೆ ರಾಗಿಯಲ್ಲಿ ಹೆಚ್ಚಿನ ಪ್ರಮಾಣದ ಸುಣ್ಣದ ಅಂಶ ಇರೋದ್ರಿಂದ ರಾಗಿ ಮತ್ತು ಸಾರು ಎಲ್ಲ ಸೊಪ್ಪಿನ ಅಥವಾ ಸಾಂಬಾರು ಏನು ಮಾಡ್ತಿದ್ರು, ಅದು ನಮ್ಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳಂದರೆ ಖನಿಜ ಲವಣ ಒದಿಸ್ತಾ ಇತ್ತು, ರಾಗಿ ನಮಗೆ ಬೇಕಾದಂಥ ಶಕ್ತಿ ಮತ್ತು ಸುಣ್ಣದ ಅಂಶ. ಸೊ ಈ ರಾಗಿ ಮತ್ತು ಸೊಪ್ಪಿನ ಸಾರು ಒಂದು ಸಂಪೂರ್ಣ ಆಹಾರ ಅಂತ ಹೇಳ್ಬೋದು. ಅದನ್ನು ನಾವು ಊಟ ಮಾಡೋದಿಲ್ಲ. ಈಗ ರೊಟ್ಟಿ ಮಾಡ್ತಾಯಿದ್ರು, ರೊಟ್ಟಿ ಮಾಡೋದು ಈಗ ಸ್ವಲ್ಪ ಕಡಿಮೆ ಆಗಿದೆ. ದೋಸೆ ಮಾಡ್ತೀವಿ, ಆದರೆ ಅಕ್ಕಿನೇ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ. ಅಂಬ್ಲಿ, ಗಂಜಿ ಇವನು ಸಹ ನಾವು ಊಟ ಮಾಡೋದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಹಪ್ಪಳ ಸಂಡಿಗೆ ಇವನು ಸಹ ನಾವು ಈಗ ರೆಡಿಮೇಡ್ ಉದ್ದಿನ ಹಪ್ಪಳ ತರ್ತೀವಿ, ಅದ್ರ ಬದಲಿಗೆ ಮೊದಲಿನವರು ಜೋಳನ ಉಪಯೋಗಿಸಿ ಎಷ್ಟೊಂದು ಸಂಡಿಗೆಯನ್ನು ಮಾಡ್ತಿದ್ರು, ಹಪ್ಪಳ ಮಾಡ್ತಿದ್ರು, ಆ ಪದ್ಧತಿಗಳು ಈಗ ನಮಗೆ ಸಿಗ್ತಾ ಇಲ್ಲ. ಸೊ ನಾ ಈಗ ಸೌತ್ ಕರ್ನಾಟಕ ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ಹೋದರೆ ರಾಗಿ ಆಧಾರಿತ ಒಂದಿಷ್ಟು ತಿನಿಸುಗಳಿದ್ದಾವೆ. ಗಿರಿ ಬೀಜ ಅದ್ರ ಜೊತೆಗೆ ಸೇರಿಸಿ ನಾವೊಂದು ಮಿಶ್ರಣ ಮಾಡಿ ಮಕ್ಕಳಿಗೆ ಒಂದು ಪೌಷ್ಟಿಕವಾದ ಮಾಲ್ಟ್, ರಾಗಿ ಮಾಲ್ಟ್ ಏನು ಅಂತ ಹೇಳ್ತೀವಿ ಅದೇ ಥರ ನಾವು ಸಜ್ಜೆ ಮಾಲ್ಟನ್ನು ಸಹ ನಾವು ಮಕ್ಕಳಿಗೆ ಕೊಡಬಹುದು ಅಂತ. ಯಾಕಂದರೆ ಸಜ್ಜೆಯಲ್ಲೂ ಸಹ ಹೆಚ್ಚಿನ ಪ್ರಮಾಣದ ಕಬ್ಬಿಣಾಂಶ ಇರೋದ್ರಿಂದ ಮಕ್ಕಳಿಗೆ ಇದೊಂದು ಸಂಪೂರ್ಣವಾದಂಥ ಆಹಾರ ಅಂತ ಹೇಳ್ಬೋದು. ಯಾಕಂದರೆ ಸಜ್ಜೆಯಲ್ಲಿ ಕಬ್ಬಿಣಾಂಶ ಇರುತ್ತೆ, ರಾಜಗಿರಿ ಬೀಜದಲ್ಲಿ ಸುಣ್ಣದ ಅಂಶ ಇರುತ್ತೆ. ಸೊ ಎರಡೂ ಸೇರಿ ನಮ್ಮ ಮಕ್ಕಳ ಎಲುಬುಗಳು ಮತ್ತು ಹಲ್ಲುಗಳನ್ನು ಸದೃಢವಾಗಿ ಬೆಳೆಸಲಿಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳ್ಬೋದು. ಆದ್ದರಿಂದ ನಾವು ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಹೇಗೆ ನೋಡ್ತೀವೋ ಉತ್ತರ ಕರ್ನಾಟಕದಲ್ಲಿ ಸಜ್ಜೆ ಅನ್ನು ನಾವು ಅದೇ ರೀತಿ ಉಪಯೋಗ ಮಾಡಬಹುದು ಅಂತ ನಾವು ಕಂಡುಕೊಂಡಂಥ ಒಂದು ಫಲಿತಾಂಶ. ಅದಲ್ಲದೇ ಈ ಸಂಪೂರ್ಣ ಆಹಾರ ಅಂತ ಏನು ಹೇಳ್ತೀವಿ, ಮೊದಲು ಏನು ಹೇಳ್ತಿರು, ಅಕ್ಕಿ, ಜೋಳ, ಗೋಧಿ, ಒಂದು ಸೊಪ್ಪು, ಒಂದು ತರಕಾರಿ, ಮೊಸರು ಅಥವಾ ಹಾಲು ಅಥವಾ ಒಂದು ಸ್ವೀಟು, ಇದು ಒಂದು ಸಂಪೂರ್ಣ ಆಹಾರ. ಅಂದರೆ ನಾವು ಬೇಳೆಕಾಳುಗಳು ಬೇಕು, ಏಕದಳ ಧಾನ್ಯಗಳು ಬೇಕು, ಹಣ್ಣು ಬೇಕು, ಹಾಲು ಬೇಕು, ಮತ್ತು ಸೊಪ್ಪಿನ ತರಕಾರಿಗಳು ಬೇಕು, ಇವೆಲ್ಲ ಆಹಾರಗಳು ಅದನ್ನು ನಾವು ಸಂಪೂರ್ಣ ಆಹಾರ, ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನ ಅವು ಒದಗಿಸ್ತವೆ. ಸೊ ಈ ಸಂಪೂರ್ಣ ಆಹಾರ ಪದ್ಧತಿಯಲ್ಲಿ ನಮ್ಮ ಸಿರಿಧಾನ್ಯಗಳು ಒಂದು ಉತ್ಕೃಷ್ಟವಾದಂಥ ಒಂದು ಜಾಗ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಪ್ರತಿ ದಿವಸ ಒಂದು ಹೊತ್ತು ಯಾವುದೇ ರೂಪದಲ್ಲಿ, ಅಂದರೆ ನೀವು ಬೆಳಿಗ್ಗೆ ನೀವು ಉಪ್ಪಿಟ್ಟು ಮಾಡುವಂಥ ಒಂದು ಪದ್ಧತಿ ಇತ್ತಂದರೆ ಈ ನವಣೆಕಾಳಿನ ಉಪ್ಪಿಟ್ಟನ್ನೇ ಮಾಡ್ಬೋದು. ಸೊ ಮಧ್ಯಾಹ್ನ ನಮಗೆ ಅನ್ನ ಮಾಡುವಂಥ ಪದ್ಧತಿ ಇತ್ತಂದರೆ ನವಣೆಕಾಳಿನ ಅನ್ನ ಮಾಡ್ಬೋದು. ನಾವು ಚಕ್ಲಿ ಅಥವಾ ಬೇಕರಿ ಪದಾರ್ಥಗಳಲ್ಲೂ ಸಹ ನಾವು ಈ ಸಿರಿಧಾನ್ಯಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಬೆರೆಸಿ ಮಾಡುವಂಥ ಒಂದು ಪದ್ಧತಿಯನ್ನು ಈಗ ಬೇಕರಿ ತರಬೇತಿ ಮೂಲಕ ನಾವು ಹೇಳ್ತಾ ಇದ್ದೀವಿ. ಆಸಕ್ತಿ ಉಳ್ಳವರು ಈ ಬೇಕರಿ ತಿಂಡಿಗಳಲ್ಲೂ ಸಹ ನಮ್ಮ ಸಿರಿಧಾನ್ಯಗಳನ್ನು ಹಾಕಿ ತಮ್ಮ ಮಕ್ಕಳಿಗೆ ಊಟ ಮಾಡಿಸ್ಬೋದು ಅಂತ ಹೇಳ್ಬೋದು. ಸೊ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳಲ್ಲಿ ಸಾವಿ ಅಕ್ಕಿ ಒಂದು ವಿಶೇಷವಾದಂಥ ಸ್ಥಾನವನ್ನು ಪಡೆದಿದೆ ಅಂತ ಹೇಳ್ಬೋದು. ಇದು ಶಕ್ತಿಯನ್ನು ಕೊಡೋದಲ್ಲದೇ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ, ಅದಲ್ಲದೇ ಹಸಿವು ಬೇಗ ಆಗಲಾರ್ದಂತೆ ನೋಡಿಕೊಳ್ಳುತ್ತೆ. ಇದನ್ನು ಊಟ ಮಾಡೋದ್ರಿಂದ ನೀರಡಿಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದಲ್ಲದೇ ಉಪವಾಸ ವ್ರತ ಮಾಡಿದಾಗ ಮುಖ್ಯವಾಗಿ ನಾವು ಈ ಸಾವಿ ಅಕ್ಕಿಯನ್ನು ಉಪಯೋಗ ಮಾಡೋದನ್ನು ನೋಡ್ತೀವಿ. ಅದಲ್ಲದೇ ಈ ಎಲ್ಲ ಸಿರಿಧಾನ್ಯಗಳು ಒಂದು ಮುಖ್ಯವಾದಂಥ ಒಂದು ಗುಣ ಅಂತಂದರೆ ನಮಗೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಹೋಗಲಾಡಿಸೋದು. ಸೊ ನಾವು ಪ್ರತಿನಿತ್ಯ ನಾವು ಸ್ವಲ್ಪ ಪ್ರಮಾಣದ ಸಿರಿಧಾನ್ಯಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ಮಲಬದ್ಧತೆ ತೊಂದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಅದಲ್ಲದೇ ಜೀವಸತ್ವ ಮತ್ತು ಖನಿಜ ಲವಣಗಳು ಈ ಸಾವಿ ಅಕ್ಕಿ ಅಲ್ಲಿ ಹೆಚ್ಚಿರೋದ್ರಿಂದ ಇದು ಒಂದು ಉತ್ಕೃಷ್ಟವಾದಂಥ ಸಿರಿಧಾನ್ಯ ಅಂತ ಹೇಳ್ಬೋದು. ಸೊ ಮೊದಲೇ ಹೇಳಿದಂಗೆ ರಾಗಿ, ಬರಗು, ಸಾವಿ, ನವಣೆ ಇವೆಲ್ಲ ಆಹಾರ ಧಾನ್ಯಗಳು ನಮ್ಮ ಕೃಷಿಯಲ್ಲಿ ಹಾಸುಹೊಕ್ಕಾಗಿರೋದ್ರಿಂದ ನಮ್ಮ ಸಾಂಪ್ರದಾಯಿಕ ಕೃಷಿ ಅಥವಾ ವೈವಿಧ್ಯ ಕೃಷಿಗೆ ಇವು ಒಂದು ಒಳ್ಳೆ ಕೊಡುಗೆಯನ್ನು ನೀಡ್ತವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಇದುವರೆಗೆ ದೈನಂದಿನ ಆಹಾರದಲ್ಲಿ ಸಿರಿಧಾನ್ಯಗಳ ಮಹತ್ವ ಕುರಿತು ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ಮೌನೇಶ್ವರಿ ಆರ್ ಕಮ್ಮಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಈಗ ಕೇಳಿ. ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತಿದ್ದೆ, ಯಾವಾಗ ಹೋಗಿ ಬರ್ತೀಯಮ್ಮ? ಅತ್ತೆ ಈಗ ಯಾವಾಗ ಬೇಕಾದ್ರೂ ಹೋಗ್ಬೋದಲ್ಲ, ನಾನಷ್ಟೇ ಅಲ್ಲ ನೀವು ಬನ್ನಿ, ನಮ್ KSRTC BMTC ಬಸ್ನಲ್ಲಿ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬರೋಣ. ಗ್ಯಾರಂಟಿ ಫ್ರೀಯಾಗಿ ಹೋಗಿ ಬರಬಹುದು. ಕರ್ನಾಟಕ ಸರ್ಕಾರವು June 11 1:00 ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆಯನ್ನು ಜಾರಿಗೆ ತರುತ್ತಿದೆ. KSRTC BMTC ವಾಯುವ್ಯ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಗರ ಸಾಮಾನ್ಯ ಹಾಗೂ ವೇಗದೂತ ಬಸ್ಸುಗಳಲ್ಲಿ ರಾಜ್ಯಾದ್ಯಂತ ಉಚಿತ ಪ್ರಯಾಣದ ಅವಕಾಶ. ಮಹಿಳಾ ಸಬಲೀಕರಣದತ್ತ ಪಯಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 11/6/2023 ಅಂತಂದರೆ ರವಿವಾರ, 7 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 38, ಕನಿಷ್ಠ 20°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 65, ಕನಿಷ್ಠ 30% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 25 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮುಂಗಾರು ಹಂಗಾಮಿಗೆ ಭೂಮಿಯನ್ನು ಸಿದ್ಧತೆಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ರೈತ ಬಾಂಧವರಿಗೆ ತಳಿಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ, TS3R,

ಕುರಿ ಮತ್ತು ಆಡು ಸಾಕಾಣಿಕೆ ಹೆಚ್ಚು ಲಾಭ ತರ್ತಕ್ಕಂಥ ಒಂದು ಉದ್ಯಮ ಅಂಥೇಳಿ ಹೇಳ್ಬೋದು. ಕುರಿ ಮತ್ತು ಮೇಕೆ ಸಾಕಾಣಿಕೆ ಪ್ರಚಲಿತ ಪದ್ಧತಿಗಳ ಬಗ್ಗೆ ಹೇಳೋದಾದರೆ, ಒಂದು ವಲಸೆ ಪದ್ಧತಿ, ಅಂದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಿ ಹಿಂಡಿಂಡು ಕುರಿಗಳನ್ನು ಆಡುಗಳನ್ನು ತಗೊಂಡು ಹೋಗಿ ಮೇಯಿಸ್ತಕ್ಕಂಥ ಪದ್ಧತಿ ವಲಸೆ ಪದ್ಧತಿ ಇದು. ಇನ್ನು ಅರೆ ವಲಸೆ ಪದ್ಧತಿ ಎರಡನೇದು, ಮತ್ತು ಮೂರನೇದು ಇತ್ತೀಚೆಗೆ ಬಂದಂಥದ್ದು ಕೊಟ್ಟಿಗೆ ಪದ್ಧತಿ ಅಂಥೇಳಿ. ಕೊಟ್ಟಿಗೆ ಪದ್ಧತಿ ಇದೊಂದು ಶೂನ್ಯ ವಲಸೆ ಪದ್ಧತಿ ಅಂತ ಹೇಳ್ಬೋದು. ನಾವು ಒಂದು ಕೊಠಡಿಯಲ್ಲಿ ಆಡು ಮತ್ತು ಕುರಿಗಳನ್ನು ಕೂಡಿ ಹಾಕಿ ಅವುಗಳನ್ನು ಅಲ್ಲೇ ಚೆನ್ನಾಗಿ ಮೇಯಿಸಿ ಅವುಗಳಿಂದ ಉತ್ಪಾದನೆಯನ್ನು ಪಡಿಬೋದಾಗಿದೆ. ಎಲ್ಲರೂ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಬಹುದಂಥ ಪದ್ಧತಿ ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮೇಕೆಗಳನ್ನು 16-60 ಪ್ರತಿ ಹೆಕ್ಟರ್ ಮೇವಿನ ಪ್ರದೇಶದಲ್ಲಿ ಸಾಕಾಣಿಕೆಯನ್ನು ಮಾಡಬಹುದು ಈ ಪದ್ಧತಿಯೊಳಗೆ. ಇಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮತ್ತು ಆಡುಗಳ ಸಾಕಾಣಿಕೆಯನ್ನು ಮಾಡೋದ್ರಿಂದ ಏನು ಉಪಯೋಗ ಆಗ್ತಾವಪ್ಪ ಅಂತಂದರೆ, ಕುರಿ ಮತ್ತು ಮೇಕೆಗಳನ್ನು ನಿರ್ವಹಿಸಲಿಕ್ಕೆ ಬೇಕಾಗ್ತಕ್ಕಂಥ ಕೆಲಸಗಾರ ಸಂಖ್ಯೆ ಕಡಿಮೆ ಆಗುತ್ತೆ, ಅಂದರೆ ಕಾಯಲಿಕ್ಕೆ ಮಂದಿ ಬೇಕಾಗೋದಿಲ್ಲ. ಇಲ್ಲಿ ಕಡಿಮೆ ಸ್ಥಳದಲ್ಲಿ ಹೆಚ್ಚು ಕುರಿಗಳನ್ನು ನಾವು ಸಾಕಾಣಿಕೆ ಮಾಡಬಹುದಾಗಿದೆ. ಕುರಿಗಳ ಮತ್ತು ಆಡುಗಳ ಬೆಳವಣಿಗೆ ಸಾಮರ್ಥ್ಯ ಹೆಚ್ಚಳವಾಗ್ತದೆ. ಕುರಿ ಮೇಕೆಗಳಿಗೆ ಬರತಕ್ಕಂಥ ಪರಾವಲಂಬಿ ಮತ್ತು ಸಾಂಕ್ರಾಮಿಕ ರೋಗಗಳ ಸಾಧ್ಯತೆ ಕಡಿಮೆ ಆಗಿ ಹೆಚ್ಚಿನ ಒಂದು ಲಾಭವನ್ನು ಗಳಿಸ್ಬೋದು. ಕೊಟ್ಟಿಗೆಯಲ್ಲಿ ಕುರಿ ಮತ್ತು ಆಡುಗಳ ಸಾಕಾಣಿಕೆ ಮಾಡತಕ್ಕಂಥ ಪದ್ಧತಿಯಲ್ಲಿ ಎರಡು ವಿಧಗಳಿದ್ದಾವೆ. ಒಂದು, ಹುಲ್ಲನ್ನು ಕತ್ತರಿಸಿ ಕುರಿ ಮೇಕೆಗಳನ್ನು ಮೇಯಿಸ್ತಕ್ಕಂಥ ಒಂದು ಪದ್ಧತಿ. ಈ ಪದ್ಧತಿಯಲ್ಲಿ ಕುರಿ ಮತ್ತು ಆಡುಗಳನ್ನು ಕೊಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡಲಾಗ ಕುದುರೆ ಮಸಾಲೆ, ಗಿನಿ ಹುಲ್ಲು ಮುಂತಾದವುಗಳನ್ನು ಬೆಳೆದು ಪ್ರತಿನಿತ್ಯ ಕುರಿ ಮತ್ತು ಆಡುಗಳಿಗೆ 1-3-4 kg ಗಿನಿ ಹುಲ್ಲು ಹಾಗೂ 1/2 kg ಕುದುರೆ ಮಸಾಲೆ ಸೊಪ್ಪನ್ನು ತಿನ್ನಿಸೋದು. ಒಂದು ವೇಳೆ ಕುದುರೆ ಮಸಾಲೆ ಇಲ್ಲದಿದ್ದಲ್ಲಿ 250-350 gram ಸಮತೋಲನ ಆಹಾರ, ಅಂದರೆ ಹಿಂಡಿ ಮಿಶ್ರಣವನ್ನು ತಿನ್ನಿಸೋದು. ಕತ್ತರಿಸಿ ನೀಡತಕ್ಕಂಥ ಹಸಿರು ಮೇವನ್ನು ಸಂಪೂರ್ಣವಾಗಿ ತಿಂತವೆ. ಇನ್ನು ಮತ್ತೊಂದು, ಎರಡನೇದು, ರಸಮೇವು ಮೇಯಿಸ್ತಕ್ಕಂಥ ಪದ್ಧತಿ. ಹಸಿರು ಮೇವು ದೊರೆಯದೇ ಇದ್ದ ಸಂದರ್ಭದಲ್ಲಿ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಈ ಪದ್ಧತಿಯಲ್ಲಿ ಮೇವನ್ನು ಸೈಲೋ ಗುಂಡಿಗಳಲ್ಲಿ ಗಾಳಿ ಆಡದಂತೆ ಶೇಖರಿಸಿ ಮೇವನ್ನು ರಸಮೇವನ್ನಾಗಿ ಪರಿವರ್ತಿಸಿ ಕುರಿ ಮೇಕೆಗಳಿಗೆ ನೀಡಲಾಗ್ತಾ ಇದೆ. ಜೊತೆಯಲ್ಲಿ ದಾನೆ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಈ ಪದ್ಧತಿಯಲ್ಲಿ 100 ಕುರಿ ಮೇಕೆಗೆ ಮೇವು ಬೆಳೆಯಲಿಕ್ಕೆ 4 acres ಮತ್ತು ಕೊಟ್ಟಿಗೆ ಹಾಗೂ 1/2 acres ಕೃಷಿ ಭೂಮಿಯಲ್ಲಿ ಸೈಲೋ ಗುಂಡಿಗಳ ಒಂದು ನಿರ್ಮಾಣ ಮಾಡಬೇಕಾಗತ್ತೆ. ಕೊಟ್ಟಿಗೆ ಒಂದು ಉದ್ದ ಪೂರ್ವ ಪಶ್ಚಿಮವಾಗಿರಬೇಕು. ಕೊಟ್ಟಿಗೆ ಅಗಲ 30. ಇದುವರೆಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆ ಕುರಿತು ಡಾಕ್ಟರ್ ವಿಜಿ ಬಾವಲತಿ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕನ್ನಡ ಕಾಮನವಿಲ್ಲು 101.3 ಮ್ಯೂಸಿಕಲಿ ಯೋರ್ಸ್. ಈ ಹೊತ್ತಲ್ಲಿ ಜೊತೆಯಾಗಿರುವ ಕಾರ್ಯಕ್ರಮ ಪಲಮು ಬಗ್ಗೆ ಮಾತಾಡ್ತಾ ಮಿಲ್ಕಿವೆ ಕಾರ್ಯಕ್ರಮದಲ್ಲಿ ಪಲಮು ಹುಲಿ ಅಭಯಾರಣ್ಯದ ಬಗ್ಗೆ ಹೇಳಬೇಕು ನಾನು ನಿಮಗೆ. ಇದು ಜಾರ್ಖಂಡ್ನಲ್ಲಿರುವ ಏಕೈಕ ಹುಲಿ ಅಭಯಾರಣ್ಯ. ಭಾರತದ 9 ಹುಲಿ ಅಭಯಾರಣ್ಯಗಳಲ್ಲಿ ಕೂಡ ಸೇರಿದೆ. ಸುಮಾರು 1014 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯಲ್ಲಿ ಇದ್ದಿದ್ರೆ ಇಲ್ಲಿ ಮುಖ್ಯವಾಗಿ 414 ಚದರ ಕಿಲೋಮೀಟರ್ ನೋಡ್ತೀವಿ. ಉಳಿದ 600 ಚದರ ಕಿಲೋಮೀಟರ್ ಬಫರ್ ಪ್ರದೇಶವಾಗಿದೆ. ಈ ಪ್ರದೇಶದಲ್ಲಿದೆ ಸುಮಾರು 1014 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯಲ್ಲಿ ಇದ್ದಿದ್ರೆ ಇಲ್ಲಿ ಮುಖ್ಯವಾಗಿ 414 ಚದರ ಕಿಲೋಮೀಟರ್ ನೋಡ್ತೀವಿ. ಉಳಿದ 600 ಚದರ ಕಿಲೋಮೀಟರ್ ಬಫರ್ ಪ್ರದೇಶವಾಗಿದೆ. ಈ ಪ್ರದೇಶದಲ್ಲಿ ನಾವು ಕಾಡಹಳ್ಳಿಗಳನ್ನು ಕೂಡ ನೋಡ್ಬೋದು. ರಮಣದಾಗ್, ಲಾಟು, ಕುಜನ್ರ ಏನಂತ ಹಳ್ಳಿಗಳು. ಇಲ್ಲಿ ಮೊದಲು 1973 ಹುಲಿ ಅಭಯಾರಣ್ಯವನ್ನು ಸ್ಥಾಪನೆ ಮಾಡಲಾಗಿತ್ತು. ಇಲ್ಲಿ ಹುಲಿಗಳಷ್ಟೇ ಅಲ್ಲ, ಆನೆಗಳಿದೆ, ಚಿರತೆ, ಗೌರ್, ಸಾಂಬಾರ್, ಕಾಡಿನಾಯಿ ಎಲ್ಲ ಕೂಡ ಇದೆ. ಚಂದದ ಬೆಟ್ಟ, ಚಂದದ ವಿಚಾರಗಳು. ಸಾಹಸ ಯಾತ್ರಿಕರು ಕೂಡ ಹೋಗಿ ಬರ್ತಾರೆ. ಅನೇಕ ಬೆಟ್ಟಗಳಿದೆ ಇಲ್ಲಿ. ಹುಲು ಮುರು, ಗುಲ್ಗುಲ್, ನೆತಾರ್ಹತ್ ಇದೆಲ್ಲ ಕೂಡ ಕಾಣ ಸಿಗುತ್ತೆ. ಪಲಮು ಹುಲಿ ಅಭಯಾರಣ್ಯಕ್ಕೆ ಖಂಡಿತ ಒಮ್ಮೆ ಹೋಗಿ ಬನ್ನಿ. ಚಂದವಾಗಿದೆ ಈ ಒಂದು ಅಭಯಾರಣ್ಯ ಅಂತ ಹೇಳ್ತಾ ಈಗ ನಿಮಗೋಸ್ಕರ ಇನ್ನೊಂದು ಚಂದದ ಗೀತೆ ಬಂದು ತಲುಪುತ್ತೆ. FM ರೈನ್ಬೋ 101.3 onto the front foot and just transferring the weight. Ishq mein jee